ಇದು ಆಕಾಶವಾಣಿ ಬೆಂಗಳೂರು. ಮರಕ್ಕೆ ನೀಡುವ ಕೊಡಲಿ ಏಟು, ಮನುಷ್ಯನ ಬಾಳಿಗೆ ಚಾಟಿ ಏಟು. ಪರಿಸರ ರಕ್ಷಣೆ ನಮ್ಮ ಸುಂದರ ಬದುಕಿನ ಆಶಾಕಿರಣ. ಮಲೆನಾಡಿನ ಹಕ್ಕಿಯೇ ಬಾ, ಕಾಡಲಿ ತುಂಬಿರಲು ತರುಲತೆ, ನಾಡಲಿ ನಲಿಯುವುದು ಜನತೆ. ಪ್ರೀತಿಯ ಹಾಡಿಂದ ಮೋಡಿ ಮಾಡಿದ ಹಕ್ಕಿಯೇ ಬಾ. ಇದು ಆಕಾಶವಾಣಿ ಬೆಂಗಳೂರು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಮೊದಲಿಗೆ ಪ್ರಾಯೋಜಿತ ನೇರ ಫೋನ್ಇನ್ ಕಾರ್ಯಕ್ರಮ. ಪ್ರಾಯೋಜಕರು ಕೃಷಿ ಇಲಾಖೆ, ಕರ್ನಾಟಕ ಸರ್ಕಾರ, ವಿಷಯ ಮಣ್ಣು ಪರೀಕ್ಷೆಯ ವಿಧಾನ ಮತ್ತು ಮಹತ್ವ, ಭಾಗವಹಿಸುವ ತಜ್ಞರು, ವಿನೂತನ ಸಹಾಯ ನಿರ್ದೇಶಕರು ಕೃಷಿ ಇಲಾಖೆ, ಪ್ರಸ್ತುತಿ ತಿಮ್ಮಪ್ಪ ಹೆಜ್ಜಗೌಡ, ನಂತರ ದೊಡ್ಡಬಳ್ಳಾಪುರ ತಾಲೂಕು ಅಂತರಹಳ್ಳಿಯ ಮುನಿಲಕ್ಷ್ಮಮ್ಮನ್ ಮತ್ತು ಸಂಗಡಿಗರಿಂದ ಸೋಬಾನೆ ಪದ ಕೇಳಬಹುದು. ಕೇಳಿ ಪ್ರಾಯೋಜಿತ ನೇರ ಫೋನ್ಇನ್ ಕಾರ್ಯಕ್ರಮ. ಪ್ರಾಯೋಜಕರು ಕೃಷಿ ಇಲಾಖೆ, ಕರ್ನಾಟಕ ಸರ್ಕಾರ, ವಿಷಯ ಮಣ್ಣು ಪರೀಕ್ಷೆಯ ವಿಧಾನ ಮತ್ತು ಮಹತ್ವ, ಭಾಗವಹಿಸುವ ತಜ್ಞರು, ವಿನೂತ ಸಹಾಯ ನಿರ್ದೇಶಕರು ಕೃಷಿ ಇಲಾಖೆ, ಪ್ರಸ್ತುತಿ ತಿಮ್ಮಪ್ಪ ಹೆಚ್ಗೌಡ. ಹಲೋ, ಆಕಾಶವಾಣಿ. ನಮಸ್ಕಾರ. ಹಲೋ ಕೃಷಿ ರಂಗ ರಾಜ್ಯವ್ಯಾಪಿ ಕೃಷಿ ಇಲಾಖೆಯ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ತಿಮ್ಮಪ್ಪ ಎಚ್ ಗೌಡ. ಬನ್ನಿ ಕೇಳುಗುರೆ, ಇವತ್ತಿನ ನಮ್ಮ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ. 2025-26 ಸಾಲಿನಲ್ಲಿ ರಾಜ್ಯ ಸರ್ಕಾರ ರೈತಾಪಿ ಜನರಿಗಾಗಿ ಕೃಷಿ ಇಲಾಖೆ ವತಿಯಿಂದ ಹೊಸದಾಗಿ ಎಲ್ಲ ಆಕಾಶವಾಣಿ ಕೇಂದ್ರಗಳ ಮೂಲಕ ರಾಜ್ಯದ ಎಲ್ಲ ಭಾಗಗಳಿಗೆ ತಲುಪಿಸುವ ಉಪಯುಕ್ತವಾದ ಕಾರ್ಯಕ್ರಮ ಇದಾಗಿರ್ತದೆ. ಈ ಬಾರಿ ಒಟ್ಟು 26 ವಿವಿಧ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇದ್ದೇವೆ. ಕೃಷಿ ಇಲಾಖೆಯ ಹಿರಿಯ ಅಧಿಕಾರಿಗಳು ಬಂದು ರೈತರಿಗೆ ಮಾಹಿತಿಯನ್ನು ನೀಡೋರಿದ್ದಾರೆ. ಹಾಗಾಗಿ ತಾವು ಮುಂದಿನ ವರ್ಷ 2026 ಫೆಬ್ರವರಿ 11 ತನಕ ಕೃಷಿ ಇಲಾಖೆ ವತಿಯಿಂದ, ರಾಜ್ಯ ಸರ್ಕಾರದ ವತಿಯಿಂದ ಈ ಒಂದು ಕಾರ್ಯಕ್ರಮ ನಾವು ಏರ್ಪಡಿಸ್ತಾ ಇದ್ದೇವೆ. ಇವತ್ತಿನ ನಮ್ಮ ನೇರ ಪ್ರಸಾರದ ವಿಷಯ ಮಣ್ಣು ಪರೀಕ್ಷೆಯ ವಿಧಾನ ಮತ್ತು ಮಹತ್ವ. ಇದು ನಮ್ಮ ಇವತ್ತಿನ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಆಗಿದೆ. ಕಾರ್ಯಕ್ರಮ ನಡೆಸಿಕೊಡ್ಲಿಕ್ಕಾಗಿ ಬಂದಿದ್ದಾರೆ ಕೃಷಿ ಆಯುಕ್ತಾಲಯದ ಉಪ ಕೃಷಿ ನಿರ್ದೇಶಕರಾದ ಶ್ರೀಮತಿ ವಿನೂತಾ ಮೇಡಮ್ ಅವರು. ಶ್ರೀಮತಿ ವಿನೂತಾ ಮೇಡಮ್ ಅವರಿಗೆ ಎಲ್ಲ ರೈತ ಬಾಂಧವರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ನಮಸ್ಕಾರ ವಿನೂತಾ ಮೇಡಮ್ ಅವರೇ. ನಮಸ್ಕಾರ. ಅದೇ ರೀತಿ ಇನ್ನೊಬ್ಬ ಸಂಪನ್ಮೂಲ ವ್ಯಕ್ತಿಗಳಾಗಿ ಕೃಷಿ ಅಧಿಕಾರಿಗಳಾದ ಶ್ರೀಮತಿ ಕಾವ್ಯಶ್ರೀ ಅವರು ಆಗಮಿಸಿದ್ದಾರೆ. ಅವರಿಗೂ ಕೂಡ ಎಲ್ಲ ರೈತ ಬಾಂಧವರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ಕಾವ್ಯ ಅವರೇ ನಮಸ್ಕಾರ. ನಮಸ್ಕಾರ. ಹಾಗಿದ್ರೆ ಬನ್ನಿ, ಇವತ್ತು ಕೂಡ ತಾವು ನಮ್ಮ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂದ್ರೆ ನಮ್ಮ ಫೋನ್ ಸಂಖ್ಯೆನ ದಯವಿಟ್ಟು ಬರ್ಕೊಳ್ರಿ. ನಮ್ಮ ಫೋನ್ ಸಂಖ್ಯೆನ ನಿಮಗೆ ತಿಳಿಸ್ತಾ ಇದ್ದೇವೆ, 2237-0477, 2237-0477. ಇನ್ನೊಂದು ಫೋನ್ ಸಂಖ್ಯೆ 2237-0488. ಇನ್ನೊಮ್ಮೆ 2237-0488. ಬೆಂಗಳೂರಿನ STD ಕೋಡ್ ಸಂಖ್ಯೆ 080. ಹಾಗಿದ್ರೆ ಬನ್ನಿ, ಇವತ್ತಿನ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಮಣ್ಣು ಪರೀಕ್ಷೆಯ ವಿಧಾನ ಮತ್ತು ಮಹತ್ವ. ಇದು ರಾಜ್ಯ ಕೃಷಿ ಇಲಾಖೆಯ ಕಾರ್ಯಕ್ರಮ ಆಗಿರ್ತದೆ. ಈ ಮಣ್ಣು ಪರೀಕ್ಷೆ ಯಾಕೆ ಮಾಡಬೇಕು, ಮಣ್ಣು ಪರೀಕ್ಷೆ ಮಾಡೋದ್ರಿಂದ ನಮಗೇನು ಉಪಯೋಗ ಇದೆ, ಮಣ್ಣು ಪರೀಕ್ಷೆ ಹೇಗೆ ಮಾಡಬೇಕಾಗತ್ತೆ, ಹೀಗೆ ಒಂದೊಂದು ವಿಷಯ ಕುರಿತು ಇವತ್ತು ನಾವು ಈ ನಮ್ಮ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಚರ್ಚೆ ಮಾಡ್ತಾ ಇದ್ದೇವೆ. ಮೊದಲಿಗೆ ವಿನೂತಾ ಮೇಡಮ್ ಅವರು, ಈ ಮಣ್ಣು ಪರೀಕ್ಷೆನ ಯಾಕೆ ಮಾಡಿಸ್ಬೇಕಾಗುತ್ತೆ ನಮ್ಮ ರೈತ ಬಾಂಧವರು, ಇದ್ರ ಬಗ್ಗೆ ಹೇಳಿ. ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ. ಮಣ್ಣು ಪರೀಕ್ಷೆಯನ್ನ ಯಾಕೆ ಮಾಡಿಸ್ಬೇಕು ಅಂತಂದ್ರೆ, ನಮ್ಮ ಸಸ್ಯಗಳ ಬೆಳವಣಿಗೆಗೆ ಸುಮಾರು 16 ಪೋಷಕಾಂಶಗಳ ಅವಶ್ಯಕತೆ ಇರುತ್ತದೆ. ಸೊ ಅದರಲ್ಲಿ ಪ್ರಮುಖವಾಗಿ ಇಂಗಾಲ, ಜಲಜನಕ, ಆಮ್ಲಜನಕ, ಸಾರಜನಕ, ರಂಜಕ, ಪೊಟ್ಯಾಶ್, ಕ್ಯಾಲ್ಶಿಯಂ, ಮೆಗ್ನೀಷಿಯಂ. ಕಬ್ಬಿಣ, ಗಂಧಕ, ಸತು, ಮ್ಯಾಂಗನೀಸ್, ತಾಮ್ರ, ಬೋರಾನ್, ಮಾಲಿಬ್ಡಿನಮ್, ಕ್ಲೋರಿನ್, ಈ ಮುಂತಾದ 16 ಪೋಷಕಾಂಶಗಳ ಅವಶ್ಯಕತೆ ಇರ್ತದೆ. ಈ ಸಸ್ಯ ಪೋಷಕಾಂಶಗಳ ಕೊರತೆಗಳನ್ನ ಅರಿತು ಅವುಗಳನ್ನ ಸರಿಪಡಿಸ್ಕೊಳ್ಳೋ ಅವಶ್ಯಕತೆ ತುಂಬಾ ಇದೆ. ಹಾಗೆ ಈ ಪೋಷಕಾಂಶಗಳ ಲಭ್ಯತೆಯ ಪ್ರಮಾಣವನ್ನ ಕೂಡ ನಾವು ತಿಳ್ಕೊಳ್ಬೇಕಾಗಿರುತ್ತೆ. ಹಾಗೆ ಮಣ್ಣಿನಲ್ಲಿ ಯಾವ್ದಾದ್ರು ಸಮಸ್ಯೆ ಕಂಡು ಬಂದಂತ ಸಂದರ್ಭದಲ್ಲಿ, ಅಂದ್ರೆ ಅದು ಹುಳಿ ಮಣ್ಣಾಗಿರ್ಬೋದು, ಲವಣಾಂಶ ಜಾಸ್ತಿ ಇರ್ಬೋದು, ಅಂತ ಸಂದರ್ಭದಲ್ಲಿ ಅದನ್ನ ಸುಧಾರಿಸಲು ಯಾವ ರೀತಿ ಕ್ರಮಗಳನ್ನ ಕೈಗೊಳ್ಬೇಕು ಅದ್ರ ಬಗ್ಗೆ ತಿಳ್ಕೊಳ್ಳಿಕ್ಕೆ, ಹಾಗೆ ಮಣ್ಣಿನ ಸ್ವರೂಪ ರಚನೆ ಮತ್ತೆ ಅದನ್ನ ನೀರು ಹಾಗೂ ಪೋಷಕಾಂಶಗಳನ್ನ ಹಿಡಿದಿಟ್ಟುಕೊಳ್ಳುವಂತಹ ಒಂದು ಇದೇನಿದೆ, ಕೆಪಾಸಿಟಿ ಏನಿರುತ್ತೆ ಅದನ್ನ ನಾವು ತಿಳ್ಕೊಳ್ಳಿಕ್ಕೆ ಕೂಡ ನಾವು ಮಣ್ಣು ಪರೀಕ್ಷೆಯನ್ನ ಮಾಡಿಸ್ಬೇಕಾಗತ್ತೆ. ಇದು ಪ್ರಯೋಗಾಲಯದಲ್ಲೇ ಮಾಡಿಸ್ಬೇಕಾಗತ್ತಾ? ಹೌದು, ಈ ಇಲಾಖೆಯ ಎಲ್ಲಾ ಜಿಲ್ಲೆಗಳಲ್ಲಿ ಒಂದೊಂದು ಮಣ್ಣು ಪರೀಕ್ಷಾ ಪ್ರಯೋಗಾಲಯ ಇದೆ. ಅಲ್ಲದೆ ಕೃಷಿ ವಿಶ್ವವಿದ್ಯಾನಿಲಯಗಳಲ್ಲಿ, ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ಹಾಗೂ ತೋಟಗಾರಿಕೆ ಹಾಗೂ ರೇಷ್ಮೆ ಇಲಾಖೆಯಲ್ಲೂ ಕೂಡ ಮಣ್ಣು ಪರೀಕ್ಷಾ ಪ್ರಯೋಗಾಲಯಗಳಿದ್ದಾವೆ. ಸೊ ಅಲ್ಲೂ ಕೂಡ ಮಣ್ಣು ಪರೀಕ್ಷೆಯನ್ನ ಮಾಡಿಸ್ಕೊಳ್ಬಹುದು. ಈಗ ಮಣ್ಣು ಪರೀಕ್ಷೆ, ಮಣ್ಣು ಮಾದರಿಯನ್ನು ಎಲ್ಲಿ ತೆಗಿಬಾರದು ಅಂತ ಏನಾದರೂ ಮಾಹಿತಿ ಇದೆಯಾ? ಮಣ್ಣು ಮಾದರಿಗಳನ್ನ ಎಲ್ಲಿ ತೆಗಿಬಾರದು ಅಂತಂದ್ರೆ, ಈಗ ನಾವು ಮಣ್ಣು ಮಾದರಿಯನ್ನ ತೆಗೆದಾಗ ಅದರಲ್ಲಿ ಎಷ್ಟು ಪ್ರಮಾಣದಲ್ಲಿ ಈ ಎಲ್ಲ ಪೋಷಕಾಂಶಗಳಿದೆ ಅದನ್ನ ತಿಳ್ಕೊಳ್ಳೋದು ಅತ್ಯವಶ್ಯವಾಗಿರುತ್ತೆ. ಹಾಗಾಗಿ ನಾವು ಮಳೆ ಬಂದಾಗ ತೋಟಕ್ಕೆ ಹೆಸರೇಳಿ ಸರ್, ಎಲ್ಲಿಂದ? ಚಂದ್ರು ಅವ್ರು ಕೇಳಿ, ಮಣ್ಣು ಪರೀಕ್ಷೆ ಯಾಕೆ ಮಾಡಿಸ್ಬೇಕು ಅನ್ನೋದು ಇವತ್ತಿನ ಮಣ್ಣು ಇರ್ತದಲ್ಲ ಮೇಡಮ್, ಅದರಲ್ಲಿ ಅದಕ್ಕೆ ಅದು ಜಾಸ್ತಿ ಬೆಳೆ ಬೇರಲ್ಲವಲ್ಲ, ಏನು ಮಾಡೋದು? ನೀವು ಇದು ಹುಳಿ ಮಣ್ಣ ಬಗ್ಗೆ ಹೇಳ್ತಾ ಇದ್ದೀರಾ, ಎಲ್ಲಿ ಅಸಿಡಿಕ್ ಸಾಯಿಲ್ಸ್ ಅಂತ ಹೇಳ್ತೀವಲ್ಲ? ಹೌದು ಮೇಡಮ್, ಸುಣ್ಣಗಳು ಸಿಗ್ತದಲ್ಲ ಆ ತರದ ಮಣ್ಣು. ಓಕೆ, ಅದಕ್ಕೆ ನೀವು ಜಿಪ್ಸಮ್ ಅನ್ನ ಬಳಸಬೇಕಾಗತ್ತೆ, ಜಿಪ್ಸಮ್ ಅನ್ನ ಬಳಕೆ ಮಾಡಬೇಕಾಗತ್ತೆ. ಮೇಡಮ್, ಹಂಗೆ ಇನ್ನೊಂದು ಪ್ರಶ್ನೆ ಮೇಡಮ್ ಕೇಳಿ, ಹೋಬಳಿ ಕೇಂದ್ರಗಳಲ್ಲಿ ಅಧಿಕಾರಿಗಳು ಪರ್ಮನೆಂಟ್ ಆಗಿರೋರು ಇರೋದಿಲ್ವಲ್ಲ? ನಿಮ್ಗೆ ಗೊತ್ತಿರ್ಬೋದು, ಕೃಷಿ ಇಲಾಖೆಯಲ್ಲಿ ಸುಮಾರು 30-40% ವೇಕೆಂಟ್ ಇದೆ. ಸೊ ಹಾಗಾಗಿ ಅದನ್ನ ಭರ್ತಿ ಮಾಡೋ ಪ್ರಕ್ರಿಯೆ ಕೂಡ ಚಾಲ್ತಿಯಲ್ಲಿದೆ. ಸೊ ಇದಲ್ದೆ ನಮ್ಮಲ್ಲಿ ನಮ್ಮ ಇಲಾಖೆ ಅಧಿಕಾರಿಗಳಲ್ಲದೆ ಆತ್ಮ ಸಿಬ್ಬಂದಿ ಅಂತ ಇದ್ದಾರೆ ರೈತ ಸಂಪರ್ಕ ಕೇಂದ್ರಗಳಲ್ಲಿ. ಹೊರಗುತ್ತಿಗೆ ಆಧಾರದ ಮೇಲೆ ಸಿಬ್ಬಂದಿಗಳನ್ನ ತಗೊಂಡು ನಾವು ರೈತ ಸಂಪರ್ಕ ಕೇಂದ್ರಗಳನ್ನ ನಡೆಸ್ತಾ ಇದ್ದೀವಿ. ಸೊ ಮುಂದಿನ ದಿನಗಳಲ್ಲಿ ಈ ಪೋಸ್ಟ್ಗಳನ್ನ ಭರ್ತಿ ಮಾಡೋ ಪ್ರಕ್ರಿಯೆ ಕೂಡ ನಡೆಯುತ್ತೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಕಾವ್ಯಶ್ರೀ ಅವರೇ, ಈಗ ಮಣ್ಣು ಮಾದರಿಯನ್ನು ಯಾವಾಗ ತೆಗಿಬೇಕಾಗತ್ತೆ? ಮಣ್ಣು ಮಾದರಿಯನ್ನು ನಾವು ಯಾವಾಗಲೂ ಬೆಳೆ ಕಟಾವಾದ ನಂತರ ಅಥವಾ ಬೆಳೆನ ಬಿತ್ತನೆಗೆ ಮುಂಚೆ ಅಥವಾ ಬೆಳೆ ಇಲ್ಲದೆ ಇರಕ್ಕಂತಹ ಸನ್ನಿವೇಶದಲ್ಲಿ ಮತ್ತೆ ರಸಗೊಬ್ಬರನ ಹಾಕುವ ಮುಂಚೆ ಮಣ್ಣು ಮಾದರಿಯನ್ನ ತೆಗಿಬೇಕಾಗತ್ತೆ. ಕನಿಷ್ಠ 3 ವರ್ಷಗಳಿಗೆ ಒಂದು ಸಲನಾದ್ರೂ ಮಣ್ಣು ಮಾದರಿಯನ್ನ ಪರೀಕ್ಷೆ ಮಾಡಿಸಬೇಕಾಗತ್ತೆ. ಈ ಕೆಲವೊಬ್ರು ಈಗೊಂದು 3 ವರ್ಷದ ಹಿಂದೆ ಮಾಡಿರ್ತಾರೆ, ಮತ್ತೆ ಮಾಡ್ಲಿಕ್ಕೆ ಅವ್ರ ಹತ್ರ ಆಗಲ್ಲ ಅಥವಾ ಏನೋ ಪ್ರಾಬ್ಲಮ್ ಆಗುತ್ತೆ, ಏನಾದ್ರು ಸಮಸ್ಯೆ ಆಗುತ್ತಾ? ಖಂಡಿತ, ಮಣ್ಣಿನಲ್ಲಿ ಕ್ರಿಯೆಗಳು ಕಂಟಿನ್ಯೂಸ್ ಆಗಿ ನಡೀತಾ ಇರುತ್ತೆ, ಬದಲಾವಣೆ ಆಗ್ತಾ ಇರುತ್ತೆ. ಹೌದು, ಬದಲಾವಣೆ ಖಂಡಿತ ಆಗ್ತಾ ಇರುತ್ತೆ. ಆದ್ರಿಂದ 3 ವರ್ಷಕ್ಕೊಮ್ಮೆ ಆದ್ರೂ ಮಾಡಿಸ್ಬೇಕಾಗತ್ತೆ. ಆಮೇಲೆ ಬೇಸಾಯ ಕ್ರಮಗಳೂ ಬೇರೆ ರೀತಿ ಇರುತ್ತೆ, ಮತ್ತೆ ವಾತಾವರಣದಲ್ಲಿ ಬದಲಾವಣೆ ಆದಾಗನು ಮಣ್ಣಿನಲ್ಲಿರುವ ಪೋಷಕಾಂಶಗಳೆಲ್ಲ ಲಭ್ಯತೆನೂ ಕೂಡ ಬದಲಾಗ್ತಾ ಹೋಗುತ್ತೆ. ಆದ್ರಿಂದ ಕನಿಷ್ಠ 3 ವರ್ಷಕ್ಕೊಮ್ಮೆ ಆದ್ರೂ ಮಣ್ಣು ಮಾಡಿಸ್ಕೊಳ್ಬೇಕು ಅಂತ. ಹಲೋ, ಹಲೋ, ನಮಸ್ಕಾರ ಸರ್. ನಮಸ್ತೆ, ಹೆಸರೇಳಿ ಸರ್, ಎಲ್ಲಿಂದ? ವಿಜಯಪುರ ಜಿಲ್ಲೆ ಚಿಕ್ಕೋಟ ತಾಲೂಕು, ಗ್ರಾಮ ಹುನವಾಡ. ಹೆಸರು ಸರ್? ಕಲ್ಲಪ್ಪ ಬಸಪ್ಪ ತಳವಾರ. ಕೇಳಿ ತಳವಾರ ಅವ್ರ ಪ್ರಶ್ನೆನ ಸರ್. ನಮ್ಗ ಮಣ್ಣು ಆರೋಗ್ಯ ಚೀಟಿ ಕೊಡ್ತಿದ್ರು. ಹೌದು, ಆದ್ರೆ ನಮ್ಗ ಪ್ರತಿ ಸರ್ವೆ ನಂಬರ್ ಕೊಡ್ತಾರೋ ಎಲ್ಲರಿಗೆ ಒಂದ್ ಸರ್ವೆ ಎಲ್ಲರಿಗೆ ಸೇರಿ ಕೊಡ್ತಾರೆ ಮಣ್ಣು ಆರೋಗ್ಯ ಚೀಟಿ ಕಾರ್ಡ್. ಈಗ ತಮ್ಮ ಗಮನಕ್ಕೆ ತರಬೇಕು, ನಿಮ್ದು ಖುಷ್ಕಿ ಜಮೀನ್ ಅಲ್ವಾ? ಇಲ್ಲ ಇಲ್ಲ, ತೋಟಗಾರಿಕೆ. ತೋಟಗಾರಿಕೆ, ತೋಟಗಾರಿಕೆ ಜಮೀನ್ ಆದ್ರೆ ಈಗ ನಿಮ್ದು ಒಂದು ಹೆಕ್ಟೇರ್ಗೆ ಒಂದು ಪ್ರಾತಿನಿಧಿಕ ಮಣ್ಣು ಮಾದರಿಯನ್ನ ತೆಗೆದ್ರೆ ಸಾಕಾಗುತ್ತೆ. ಅಂದ್ರೆ ಒಂದು ಸರ್ವೆ ನಂಬರ್ ಅಲ್ಲಿ 8-10 ಕಡೆ ಮಣ್ಣು ಮಾದರಿನ ತೆಗೆದುಕೊಂಡು ಅದನ್ನ ಒಂದು ಮಣ್ಣು ಮಾದರಿ ಮಾಡಿ ಅದನ್ನ ಲ್ಯಾಬ್ಗೆ ಸಬ್ಮಿಟ್ ಮಾಡಿ ಅದನ್ನ ಪರೀಕ್ಷೆ ಮಾಡಿದ್ಮೇಲೆ ಆ ಫಲಿತಾಂಶವನ್ನ ಆ ಸರ್ವೆ ನಂಬರ್ ಅನ್ನ ಎಲ್ಲಾ ರೈತರು ಉಪಯೋಗಿಸ್ಕೊಂಡ್ರು ಸಾಕಾಗುತ್ತೆ. ಅಲ್ಲ, ನೀವು ನಮ್ಮ ಇಲಾಖೆಯಿಂದ ನಾವು ಸ್ವಯಂ ಬಂದು, ನಮ್ದು ಭೂಸಾರ ಒಂದು ಮೊಬೈಲ್ ತಂತ್ರಾಂಶ ಇದೆ, ಆ ಇದರಲ್ಲಿ ನಾವು ನಮ್ಮ ಇಲಾಖೆ ಅಧಿಕಾರಿಗಳು ಅಥವಾ ನಮ್ಮ ಇಲಾಖೆ ಅಧಿಕಾರಿಗಳಿಂದ ನಿಯೋಜಿಸಿರುವ ಸಿಬ್ಬಂದಿ ಬಂದು ಪಿ ಆರ್ ಅಂತ ಹೇಳ್ತಾರಲ್ಲ, ಪಿ ಆರ್ ಅಥವಾ ಕೃಷಿ ಸಖಿ, ಈ ಅವರು ಬಂದು ಏನಾದ್ರೂ ಮಣ್ಣು ಮಾದರಿ ಸಂಗ್ರಹಿಸಿದ್ರೆ ನೀವು ಯಾವುದೇ ದುಡ್ಡನ್ನ ಕಟ್ಟೋದು ಬೇಡ, ಸರ್ಕಾರದಿಂದನೇ ಮಣ್ಣು ಪರೀಕ್ಷೆಯನ್ನ ಮಾಡಿ ನಿಮ್ಗೆ ಕಾರ್ಡ್ ಅನ್ನ ತಲುಪಿಸಲಾಗತ್ತೆ. ನೀವು ಏನಾದ್ರೂ ವಾಲಂಟ್ರಿಯಾಗಿ ಈಗ ನೀವೊಂದು ಬೆಳೆ ಬೆಳಿಬೇಕು, ಯಾವ್ದಾದ್ರು ನಿಮಗೆ ಬೇಕೇ ಬೇಕು ಅಂತ ಅಂದ್ರೆ ನಿಮ್ಮ ನಿಮ್ಮ ಹೊಲದ ಜಮೀನಿನ ಮಣ್ಣನ್ನ ತೆಗೆದುಕೊಂಡು ಬಂದು ಪ್ರಯೋಗಾಲಯಕ್ಕೆ ಕೊಟ್ರೆ ನೀವು ₹200 ಫೀಸ್ ಅನ್ನ ಕೊಟ್ಟು ನೀವು ಮಣ್ಣು ಪರೀಕ್ಷೆ ಮಾಡಿಸ್ಕೊಳ್ಬಹುದು. ಧನ್ಯವಾದ. ರೇಡಿಯೋದಲ್ಲಿ ಎಲ್ಲ ಕೇಳ್ತೀನಿ, ನಮ್ಮ ನಮ್ಮ ಇಲಾಖೆ ಅಧಿಕಾರಿಗಳು ಕೃಷಿ ಇಲಾಖೆಗಳು ಎಲ್ಲ ಮಾಹಿತಿ ಆಯಾ ಡಿಪಾರ್ಟ್ಮೆಂಟ್ ನಮಗ್ ಬಹಳ ಮಾಹಿತಿ ಕೊಡ್ತಾರೆ. ತುಂಬಾ ಸಂತೋಷ ತಳವಾರ ಅವರೇ, ಧನ್ಯವಾದಗಳು. ಇನ್ನು ರೇಡಿಯೋ ಕೇಳ್ತಾ ಇರಿ, ಇನ್ನೂ ನಾವು ಸುಮಾರು 26 ಕಾರ್ಯಕ್ರಮ ರಾಜ್ಯ ಕೃಷಿ ಇಲಾಖೆ ಮಾಡ್ತಾ ಇದ್ದೆ. ಬೇರೆ ಬೇರೆ ವಿಷಯದ ಮೇಲೆ ಬೇರೆ ಬೇರೆ ಹಿರಿಯ ಅಧಿಕಾರಿಗಳು ಬರ್ತಾರೆ. ಹಾ, ನಾವು ಪ್ರಶ್ನೆ ಕೇಳಿ, ಓಕೆ, ಕಾರ್ಯಕ್ರಮ ಕೇಳಿ ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಮುಂದಿನ ಕರೆಯನ್ನ ನೋಡೋಣ. ಹಲೋ ಹಲೋ, ಕೃಷಿ ರಂಗ ನೇರ ಪ್ರಸಾರ ಕಾರ್ಯಕ್ರಮ. ನಾನು ಸಕಲೇಶ್ಪುರ ತಾಲೂಕು ದೋನಹಳ್ಳಿಯಿಂದ ಯೋಗೇಶ್ ಮಾತಾಡ್ತಿದ್ದೀನಿ ಸರ್. ಕೇಳಿ ಯೋಗೇಶ್ ಅವರೇ. ಮೇಡಮ್, ನಾನು ಮುಂಚೆ ಎಲ್ಲ ಕೃಷಿ ಇಲಾಖೆನಲ್ಲಿ ಈ ಮಣ್ಣು ಪರೀಕ್ಷೆ ಆಧಾರಿತವಾಗಿ ಡೆವಲಪ್ಮೆಂಟ್ ಮತ್ತೆ ಜಿಪ್ಸಮ್ ನ ಸಹಾಯಧನದಲ್ಲಿ ಕೊಡ್ತಾ ಇದ್ರು. ಇವಾಗ ಕೊಡ್ತಾ ಇಲ್ಲ, ಯಾಕೆ ಅಂತೇಳಿ. ಆ ಯೋಜನೆ ಇವಾಗ ಇಲ್ಲ ನಮ್ಮಲ್ಲಿ. ಮಣ್ಣು ಆರೋಗ್ಯ ಕಾರ್ಡ್ ಯೋಜನೆ ಪ್ರಥಮವಾಗಿ ಲಾಂಚ್ ಆದಾಗ 2014 ಆ ಕಾರ್ಯಕ್ರಮ ಇತ್ತು. ಇವಾಗ ರಸಗೊಬ್ಬರಗಳು ಹಾಗೂ ಲಘು ಪೋಷಕಾಂಶ ಇರ್ಬೋದು, ಅದ್ರ ಶಿಫಾರಸನ್ನ ನಾವು ಕೊಡ್ತೀವಿ. ಅದ್ರ ಬೇಸಿಸ್ ಮೇಲೆ ನಿಮ್ಗೆ ಬೇರೆ ಬೇರೆ ಯೋಜನೆಗಳಲ್ಲಿ ನಿಮಗೆ ಅದು ಇದೆ, ಇನ್ನೊಂದು ಮಣ್ಣಿನ ಸತ್ವ ಹೆಚ್ಚಿಸುವಿಕೆ ಅಂತ, ಅದರಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ನಾವು ಈ ತರ ಪೋಷಕಾಂಶಗಳನ್ನ ಕೊಡ್ತೀವಿ, ಅಲ್ಲಿ ತಗೊಳ್ಬೋದು. ಅಥವಾ ಮಣ್ಣನ್ನ ಉಳಿಸ್ಕೊಳ್ಳೋದು ನಮ್ಮೆಲ್ಲರ ಜವಾಬ್ದಾರಿ, ಹಾಗಾಗಿ ಮಣ್ಣು ಆರೋಗ್ಯ ಶಿಫಾರಸಿನನ್ವಯ ತಾವು ಅದನ್ನ ಬಳಕೆ ಮಾಡ್ಕೋಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಮೇಡಮ್, ನಾನು ಯಾಕೆ ಕೇಳ್ತಾ ಇದ್ದೀನಿ ಅಂದ್ರೆ ನೋಡಿ, ನಮ್ಮ ಮಲೆನಾಡಿನಲ್ಲಿ ಯಥೇಚ್ಛವಾಗಿ ಮಳೆ ಜಾಸ್ತಿ ಬೀಳೋದ್ರಿಂದ ಮಣ್ಣು ಸವಕಳಿ ಜಾಸ್ತಿ ಇರುತ್ತೆ. ಆ ಪೋಷಕಾಂಶಗಳು ಏನೇ ಹಾಕಿದ್ರು ಭೂಮಿನಲ್ಲಿ ಉಳಿಯಲ್ಲ. ಅವಾಗ ನಮಗೆ ವಿಶೇಷವಾಗಿ ನಮ್ ಭಾಗಕ್ಕೆ ಇದನ್ನ ಕೊಟ್ರೆ ಲಘು ಪೋಷಕಾಂಶ ಇರ್ಬೋದು ಇರ್ಬೋದು ತುಂಬಾ ರೈತರಿಗೆ ಹೆಲ್ಪ್ ಆಗುತ್ತೆ. ಕಡು ಬಡವರಿಗಾದ್ರೂ ಇದು ಕೊಡೋದಕ್ಕೆ ಏನಾದ್ರು ಒಂದು ಸರಿ, ಆ ನಿಟ್ಟಿನಲ್ಲಿ ನಾವು ಕ್ರಮ ವಹಿಸ್ತೀವಿ ಖಂಡಿತವಾಗ್ಲೂ. ಸ್ವಲ್ಪ ನೀವು ಹೆಚ್ಚು ಮಳೆ ಇರೋ ಪ್ರದೇಶದಲ್ಲಿ ಸ್ವಲ್ಪ ಸಾವಯವ ಗೊಬ್ಬರಗಳನ್ನ ಸೇರಿಸಿದ್ರೆ ಇನ್ನೂ ಒಳ್ಳೇದಾಗುತ್ತೆ. ಯಾಕಂದ್ರೆ ನೀವು ಏನೇ ಗೊಬ್ಬರನ ಸೇರಿಸಿದ್ರು ಅದು ಹಿಡಿದಿಟ್ಕೊಳ್ಳಕ್ಕೆ ನಿಮ್ಗೆ ಸಾವಯವ ಅಂಶ ಇರಲೇಬೇಕು ಮಣ್ಣಲ್ಲಿ. ಸೊ ಹಾಗಾಗಿ ಈ ನಿಟ್ಟಿನಲ್ಲಿ ನೀವ್ ಏನ್ ಹೇಳಿದಿರಾ ಅದನ್ನ ನಾವು ಮಲೆನಾಡಿನಲ್ಲಿ ಯಾವ ತಿಂಗಳಿನಲ್ಲಿ ಮಣ್ಣು ಸಂಗ್ರಹಿಸಬೇಕು ಮಣ್ಣು ಪರೀಕ್ಷೆ ಕೊಡೋದಕ್ಕೆ? ನೀವು ಮಾರ್ಚ್ ಅಥವಾ ಏಪ್ರಿಲ್ ನಲ್ಲಿ ಸಂಗ್ರಹ ಮಾಡಿದ್ರೆ ಒಳ್ಳೇದು. ಈಗ ನೋಡಿ, ಈ ವರ್ಷ ಹವಾಮಾನ ವೈಪರೀತ್ಯದಿಂದ ತುಂಬಾ ಬೇಗನೆ ಮಳೆ ಆಯ್ತು. ಸೊ ಅದಕ್ಕೆ ನೀವು ಮಾರ್ಚ್ ಏಪ್ರಿಲ್ ಅಲ್ಲಿ ಯಾವಾಗ ನಿಮ್ಮಲ್ಲಿ ಬೆಳೆ ಇರಲ್ವಲ್ಲ ಆ ಟೈಮಲ್ಲಿ ಆ ಸಂದರ್ಭದಲ್ಲಿ ನೀವು ಮಣ್ಣು ಮಾದರಿ ಸಂಗ್ರಹ ಮಾಡಬಹುದು. ಇದು ಪಿ ಆರ್ ಅಂತ ಏನೋ ಹೇಳಿದ್ರಿ ಮುಂಚೆ ಬೇರೆ ಹಿಂದಿನ ಕರೆಯವರಿಗೆ. ಹೌದು, ಏನು ಪಿ ಆರ್ ಏನಾಗಿರ್ತಾರೆ? ಅವರು ಪ್ರೈವೇಟ್ ರೆಸಿಡೆಂಟ್ ಅಂತ ಇರ್ತಾರೆ. ನಿಮಗೆ ಗೊತ್ತಿರಬಹುದು ನಮ್ಮಲ್ಲಿ ಇನ್ನೊಂದು ಯೋಜನೆ ಇದೆ, ಬೆಳೆ ಸಮೀಕ್ಷೆ ಅಂತ. ಬೆಳೆ ಸಮೀಕ್ಷೆಯನ್ನ ಕೈಗೊಳ್ತಾರಲ್ಲ ಅದೇ ಪಿ ಆರ್ ಗಳಿಗೆ. ಈ ಹೇಗಿದ್ರು ಅವ್ರಿಗೆ ಆ ಲೋಕಲ್ ಆಗಿ ಎಲ್ಲ ಹಳ್ಳಿಗಳ ಪರಿಚಯ ಇರುತ್ತೆ, ರೈತರ ಪರಿಚಯ ಇರುತ್ತೆ. ಸೊ ನಮ್ಮ ಇಲಾಖೆಯಿಂದ ನಮ್ಮಲ್ಲಿ ಮಣ್ಣು ಫಲವತ್ತತೆ ಯೋಜನೆ ಏನಿದೆ ಆ ಯೋಜನೆಯಲ್ಲಿ ನಾವು ಅವರ ಮೂಲಕ ಮಣ್ಣು ಮಾದರಿಯನ್ನು ಸಂಗ್ರಹಣೆ ಮಾಡ್ತಾ ಇದ್ದೀವಿ. ನಾನು ಪಿಆರ್ ಹೋಗಿ 2 ವರ್ಷ ಕೆಲಸ ಮಾಡಿದ್ದೆ, ನಮ್ಗೆ ಅದ್ರ ಬಗ್ಗೆ ಏನು ಅದು ಅದು ಕಳೆದ ವರ್ಷದಿಂದ ಜಾರಿಯಲ್ಲಿ ಬಂದಿರೋದು. ನೀವು ಯಾವ ವರ್ಷ ಕೆಲಸ ಮಾಡಿದ್ರಿ? ಅದ್ರ ಹಿಂದಿನ ವರ್ಷ. ಕಳೆದ ವರ್ಷದಿಂದ ನಮ್ಗೆ ಕೇಂದ್ರ ಸರ್ಕಾರದಿಂದ ನಿರ್ದೇಶನ ಬಂತು, ಹಾಗಾಗಿ ನಾವು ಕಳೆದ ವರ್ಷದಿಂದ ಪಿಆರ್ ಗಳನ್ನ ಬಳಕೆ ಮಾಡ್ಕೊಳ್ತಾ ಇದ್ದೀವಿ ಖಾಸಗಿ ನಿವಾಸಿಗಳು. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಹಲೋ ಹಲೋ ಸರ್. ಹಲೋ ಕೃಷಿರಂಗ, ನೇರ ಪ್ರಸಾರ ಕಾರ್ಯಕ್ರಮ. ಗುಡ್ ಈವ್ನಿಂಗ್ ಸರ್. ಗುಡ್ ಈವ್ನಿಂಗ್. ಹೆಸರು ಮಾಡ್ಕೊಟ್ಟಿದ್ ಮಾತಾಡ್ಲಿಕ್ಕೆ ಹೇಳ್ತೀನಿ. ಹೆಸರು ಸರ್? ಈ ಫ್ಲಡ್ ಗಿಟ್ ಬಂದ ಹೋದ್ಮೇಲೆ ಮಣ್ಣ ಪರೀಕ್ಷೆ ಮಾಡಿಸೋದು ಬಹಳ ಎಸೆನ್ಶಿಯಲ್ ಅಲ್ಲ ಸರ್? ಹೆಸರು ಹೇಳಿ ಸರ್, ಹೆಸರು ಗೊತ್ತಾಗಿಲ್ಲ. ಕ್ವಾಲಿಟಿ ಚೇಂಜ್ ಆಗಿತ್ತಲ್ಲ ಸರ್. ಎರಡನೇದು ಈ ಕೆಮಿಕಲ್ ಪೆಸ್ಟಿಸೈಡ್ಸ್ ಗಿಂತ ಸಾವಯವ ಗೊಬ್ಬರ ಉಪಯೋಗ ಮಾಡೋದು ಬಹಳ ಚಲೋ ಅನಿಸ್ತದೆ ನನಗೆ. ಹೌದು ಖಂಡಿತ. ಇವಾಗ ನಿಮ್ಮಲ್ಲಿ ಮಳೆ ಬಂದು ಮಣ್ಣು ಸವಕಳಿ ಆಗಿರುತ್ತೆ. ಈಗ ನಿಮಗೆ ಗೊತ್ತಿರಬಹುದು, 1 inch ಮಣ್ಣು ನಮಗೆ ಬರಬೇಕು, ಉತ್ಪತ್ತಿ ಆಗ್ಬೇಕು ಅಂದ್ರೆ ಶತಮಾನಗಳೇ ಬೇಕಾಗುತ್ತೆ. ಆದ್ರೆ ಒಂದು ದೊಡ್ಡ ಮಳೆ ಬಂದ್ರೆ ಕೊಚ್ಚ ಹೋದ್ರೆ ಆ ಎಲ್ಲ ಮಣ್ಣಿನ ಪದರ, ನಮ್ಮಲ್ಲಿ ಏನು ಫರ್ಟೈಲ್ ಸಾಯಿಲ್ ಅಂತ ಹೇಳ್ತೀವಿ, ಮೇಲ್ಗಡೆ 1-2 inch ಎಲ್ಲಿ ನಮ್ಮ ಬೆಳೆ ಬೇರ್ ಬೀಳುತ್ತೆ ಅಲ್ಲೇ ನಮ್ಮ ಎಲ್ಲ ಮಣ್ಣು ಕೊಚ್ಚಿ ಹೋಗಿರುತ್ತೆ. ಸೊ ಹಂಗಾಗಿ ಕೊಚ್ಚಿ ಹೋದ ಮಣ್ಣಿನಲ್ಲಿ ಮಣ್ಣು ಪರೀಕ್ಷೆ ಮಾಡೋದು ತುಂಬಾ ಅವಶ್ಯಕವಾಗಿರುತ್ತೆ. ಯಾಕಂದ್ರೆ ಅಲ್ಲಿ ಬೆಳೆ ಬೆಳೆಯೋದು ಸೂಕ್ತನಾ ಅಲ್ವಾ, ಅಥವಾ ಯಾವ ಬೆಳೆ ಬೆಳೆದ್ರೆ ಸೂಕ್ತ ಅನ್ನೋದನ್ನ ಎನ್ವೈರನ್ಮೆಂಟ್ ಅಂತ ಹೇಳಿ ಬ್ಯಾನ್ ಮಾಡ್ಯಾರ ಮೇಡಮ್. ಅದಲ್ರಿ ಮೇಡಮ್, ಅದಕ್ಕೆ ನ್ಯಾಚುರಲ್ ಸಾವಯವ ಗೊಬ್ಬರ ಉಪಯೋಗ ಮಾಡೋದು ಬಹಳ ಚಲೋ ಅಲ್ರಿ. ಹೌದು, ತುಂಬಾ ಒಳ್ಳೆಯದು. ಸರ್ ನಿಮ್ ಹೆಸರು ಗೊತ್ತಾಗಿಲ್ಲ? ಎಸ್ ಮೇಡಮ್, ನಾ ಹನುಮಸಾಗರ್ ಅಂತ. ಹನುಮಸಾಗರ್ ಇಂದ. ಓಕೆ ಸರ್, ಓಕೆ. ಐ ವಾಂಟ್ ಟು ಸ್ಟಾರ್ಟ್ ಅಗ್ರಿಕಲ್ಚರ್ ಮೇಡಮ್. ನಾನು ರಿಟೈರ್ಡ್ ಆಗಿ ಕನಕಾಲಸಂಗಿ ಬಂದಿದ್ದೀನಿ, ಫುಡ್ ಇನ್ಸ್ಪೆಕ್ಟರ್ ಅಂತ ವರ್ಕ್ ಮಾಡಿದ್ದೆ. ಓಕೆ ಸರ್, ಓಕೆ. ಅದಕ್ಕೆ ಸುಮ್ಮನೆ ಮಾಡ್ಬೇಕಂತ ಖಾಲಿ ಕೂತೀವ, ಏನ್ ಮಾಡ್ಬೇಕಂತ ವಿಚಾರ ಮೇಡಮ್. ಸರ್ ತುಂಬಾ ಸಂತೋಷ. ಎಸ್ ಸರ್, ನಮ್ದು ಇನ್ನು 26 ಕಾರ್ಯಕ್ರಮ ಇರ್ತವೆ ಸರ್, ನೇರ ಪ್ರಸಾರ ಕಾರ್ಯಕ್ರಮ. ಕೃಷಿ ಇಲಾಖೆ, ರಾಜ್ಯ ಕೃಷಿ ಇಲಾಖೆಯವರು ಬಂದು ಇಲ್ಲಿ ನಡೆಸ್ಕೊಡ್ತಾರೆ ಸರ್. ದಯವಿಟ್ಟು ಕಾರ್ಯಕ್ರಮ ಕೇಳಿ, ಮತ್ತೆ ನಿಮ್ಮ ಇದಕ್ಕೂ ಉಪಯೋಗ ಆಗುತ್ತೆ ಸರ್. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಕರೆ ನೋಡೋಣ. ಹಲೋ ಸರ್, ನಾನು ಸುರೇಶ್ ಅಂಬಿಟ್ ಹುಣಸೂರಿಂದ. ಹೇಳಿ ಸುರೇಶ್ ಅವರು, ಯಾವ ಊರಿಂದ? ಹುಣಸೂರಿಂದ ಸುರೇಶ್. ಕೇಳಿ ಸುರೇಶ್ ಅವರೇ. ನಮಸ್ಕಾರ ಮೇಡಮ್. ನಮಸ್ಕಾರ, ನಮಸ್ಕಾರ ಹೇಳಿ ಮೇಡಮ್. ಇದು ಮಣ್ಣು ಪರೀಕ್ಷೆ ಮಾಡಬೇಕು, ಎಷ್ಟೊಷ್ಟಕ್ಕೆ ಒಂದಪ್ಪ ಮಾಡಿಸ್ಬೋದು? ಈಗ ಒಂದು ಯಾವ ವರ್ಷಕ್ಕೆ ಎಷ್ಟೊಷ್ಟು ಗಂಟೆ ಮಾಡಿಸ್ಬೋದು? ನಿಮ್ದು ನೀರಾವರಿ ಜಮೀನ್ ಆಗಿದೆ, 2 ವರ್ಷಕ್ಕೊಂದ್ಸಲ ಮಾಡಿಸಿ. ನಿಮ್ದು ಖುಷ್ಕಿ ಮಳೆ ಆಶ್ರಿತ ಜಮೀನ್ ಆದ್ರೆ 3 ವರ್ಷಕ್ಕೊಂದ್ಸಲ ಕಡ್ಡಾಯವಾಗಿ ಮಾಡಿಸಿ. ಅಲ್ಲ, ನೀವು ವಾಲಂಟ್ರಿ ಆಗಿ ತಗೊಂಡೋಗಿ ಕೊಟ್ರೆ 200 ರೂಪಾಯಿ ಫೀಸ್ ಇರುತ್ತೆ ನಮ್ಮ ಲ್ಯಾಬ್ ಅಲ್ಲಿ, ನಮ್ಮ ಪ್ರಯೋಗಾಲಯದಲ್ಲಿ. ನಮ್ಮವರೇ ವಾಲಂಟರಿ ಆಗಿ ಬಂದು ಅವರೇ ಮೊಬೈಲ್ ಆ್ಯಪ್ ಮೂಲಕ ತೆಗೆದ್ರೆ ಯಾವುದೇ ಫೀಸ್ ಇರೋದಿಲ್ಲ. ಮಣ್ಣು ಆರೋಗ್ಯ ಕಾರ್ಡ್ ಕೂಡ ಉಚಿತವಾಗಿ ವಿತರಣೆ ಮಾಡ್ತೀವಿ. ಧನ್ಯವಾದ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಕರೆ. ಹಲೋ ಕೃಷಿರಂಗ, ನೇರ ಪ್ರಸಾರ ಕಾರ್ಯಕ್ರಮ. ಹೆಸರು ಹೇಳಿ ಸರ್, ಎಲ್ಲಿಂದ? ಸರ್ ನಮಸ್ತೆ. ನಮಸ್ಕಾರ. ನಾನು ಕೊಡಗು ಜಿಲ್ಲೆ ಬನ್ನಂಪೇಟೆ ತಾಲೂಕು ಕಾವಳಗಿರಿ ಗ್ರಾಮ, ಮಧುಕುಮಾರ್ ಅಂತ. ಓಕೆ ಸರ್, ಕೇಳಿ ಮಧುಕುಮಾರ್ ಸರ್. ಈಗ ತಜ್ಞರು ಹೇಳ್ತಾ ಇದ್ರು ಮಣ್ಣು ಆರೋಗ್ಯ, ಇದು pH ವ್ಯಾಲ್ಯೂ ನೋಡಿ ಅದಕ್ಕೆ ಸರಿಯಾಗಿ ರಸಗೊಬ್ಬರಗಳ ರೆಕಮೆಂಡೇಶನ್ ಮಾಡ್ತಾರೆ ಅಂತ. ಹೌದು ಸರ್. ಆದ್ರೆ ಸರ್ ಏನ್ ಸಮಸ್ಯೆ ಅಂತಂದ್ರೆ, ನಮ್ಗೆ ಇಲ್ಲಿ ಇದು ಮಣ್ಣು ಪರೀಕ್ಷಾ ಕೇಂದ್ರಗಳಲ್ಲಿ ರಸಗೊಬ್ಬರ ಪರೀಕ್ಷೆ ಲ್ಯಾಬ್ ಇರ್ಬೇಕು. ಈಗಿನ ರಸಗೊಬ್ಬರಗಳು ಯಾವ ತರ ಇರುತ್ತೆ ಏನಂತ್ರೆ ರೈತರಿಗೆ ಯಾವುದೇ ಮಾಹಿತಿ ಇರೋದಿಲ್ಲ. ಹಾಗಾಗಿ ಎನ್ ಪಿ ಕೆ ಆಗ್ಲಿ ಅಥವಾ ಕಾಂಪ್ಲೆಕ್ಸ್ ಗೊಬ್ಬರಗಳು ಇಲ್ಲಿ ಕೊಡ್ತಾರೆ ಇದ್ದಾರಲ್ಲ, ಅದಕ್ಕೆ ಅದನ್ನು ಟೆಸ್ಟ್ ಮಾಡ್ಲಿಕ್ಕೆ ಪ್ರತಿ ಮಣ್ಣು ಪರೀಕ್ಷಾ ಕೇಂದ್ರದಲ್ಲಿ ಅದಕ್ಕೊಂದು ಸಪರೇಟ್ ಲ್ಯಾಬ್ ಇಟ್ರೆ ರೈತರಿಗೆ ಅನುಕೂಲ ಆಗುತ್ತೆ. ಈಗ ಪ್ರಸ್ತುತ 7 ಫರ್ಟಿಲೈಸರ್ ಲ್ಯಾಬ್ಗಳಿದಾವೆ. ಯಾಕಂದ್ರೆ ಸಾಮಾನ್ಯವಾಗಿ ರೈತರು ಇದನ್ನ ರಸಗೊಬ್ಬರವನ್ನ ತಂದು ಪರೀಕ್ಷೆ ಮಾಡಿಸ್ಕೊಳ್ಳೋದಿಲ್ಲ. ನಾವು ಇದರಲ್ಲಿ ನಮ್ಮ ಗುಣಮಟ್ಟವನ್ನ ರೈತರಿಗೆ ಏನು ರಸಗೊಬ್ಬರವನ್ನ ವಿತರಿಸ್ತಾರೆ ಅದರಲ್ಲಿ ಗುಣಮಟ್ಟವನ್ನ ಕಾಯ್ದುಕೊಳ್ಳೋಕ್ಕೋಸ್ಕರ ನಮ್ಮಲ್ಲಿ ಪರಿವೀಕ್ಷಕರಂತ ಇರ್ತಾರೆ, ರಸಗೊಬ್ಬರ ಪರಿವೀಕ್ಷಕರು ಇಲಾಖೆಯಲ್ಲಿ, ಅವರು ಮಾದರಿಗಳನ್ನ ತೆಗೆದು ಲ್ಯಾಬ್ಗೆ ಕಳಿಸ್ತಾರೆ. ಸೊ ಅಷ್ಟು ನಮ್ಮ ರಾಜ್ಯದ ಅಷ್ಟು ನಮ್ಮಲ್ಲಿ ಏನು ರಸಗೊಬ್ಬರ ಪೂರೈಕೆ ಆಗುತ್ತೆ ಅದನ್ನ ಬೇಡಿಕೆಯನ್ನ ಪೂರೈಸಲಿಕ್ಕೆ ನಮ್ಮಲ್ಲಿ 7 ಲ್ಯಾಬ್ಗಳು ಆಲ್ರೆಡಿ ಇದಾವೆ. ಬೆಂಗಳೂರಲ್ಲಿದೆ, ಬೆಂಗಳೂರಲ್ಲಿ ಇದೆ, ಮೈಸೂರು ಡಿವಿಷನ್ ಅಲ್ಲಿ ಮಂಡ್ಯದಲ್ಲೇ ಇದೆ, ಮಂಡ್ಯದಲ್ಲಿದೆ ಹತ್ರ ಅಂದ್ರೆ ಮಂಡ್ಯದಲ್ಲಿ. ಓಕೆ, ತಮ್ಮ ಇದನ್ನ ಮೊಬೈಲ್ ಸಂಖ್ಯೆಯನ್ನ ಕೊಡಿ. ಸೊ ತಮ್ಮ ಊರಿಗೆ ಯಾವ್ದು ಹತ್ರ ಆಗುತ್ತೆ ಅಂತ ನಾವು ನೋಡ್ಬಿಟ್ಟು ನಿಮ್ಗೆ ಹೇಳ್ತೀವಿ. ಫೋನ್ ಮೊಬೈಲ್ ನಂಬರ್ ಹೇಳಿ ಸರ್. 9480 290 ಮುಂದೆ 360. ಓಕೆ ಸರ್. 9480 290 360 ಮಧುಕುಮಾರ್ ಅಂತ. ಓಕೆ, ನಾವು ನಾಳೆನೇ ಕರೆ ಮಾಡ್ತೀವಿ ಸರ್. ಮತ್ತೆ ಯಾವ್ದಾದ್ರು ಪ್ರಶ್ನೆ ಇದೆ ಸರ್? ಸದ್ಯಕ್ಕೆ ಇದು ಪ್ರಶ್ನೆಗೆ ಉತ್ತರ ಸಮರ್ಪಕವಾಗಿ ಸಿಕ್ಕಿಲ್ಲ. ಓಕೆ ಸರ್, ಆಯ್ತು. ಅದಕ್ಕೆ ನಿಮ್ ನಂಬರ್ ಎಲ್ಲ ತಗೊಂಡಿದ್ದಾರೆ, ಮಾಹಿತಿ ಕೊಡ್ತಾರೆ ಸರ್. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಕರೆಯನ್ನ ನೋಡೋಣ. ಹಲೋ ಹಲೋ, ಹೆಸರು ಹೇಳಿ ಸರ್, ಎಲ್ಲಿಂದ? ಕೊಪ್ಪಳ ಡಿಸ್ಟ್ರಿಕ್ಟ್. ಹೆಸರು? ಗಂಗಾಧರ್ ಅಂತ. ಕೇಳಿ ಗಂಗಾಧರ್ ಅವರೇ, ಸರ್ ನಾವು ಈ ಕಡೆ ಆಲ್ರೆಡಿ ನಮ್ ಕಡೆ ಸಾವಯವದ ಬಗ್ಗೆ ಸ್ವಲ್ಪ ಡಿ ಸಿ ಅವ್ರು ಆಲೋಚನೆ ಮಾಡಿದಾರ ಸರ್, ಸಾವಯವ ಕೃಷಿ ಬಗ್ಗೆ. ಆದ್ರೆ ಈಗ ನಮ್ಗ ಇಲ್ಲಿ ಸಾವಯವ ಕೃಷಿನ ಬಹಳ ಮಾಡ್ತಾ ಇದೀವಿ ಇತ್ತೀಚೆಗೆ, ಆದ್ರೆ ನಮ್ಗಾದಂತ ಒಂದು ಮಾರ್ಕೆಟ್ ಸಿಗ್ತಾ ಇಲ್ಲ. ಆಮೇಲೆ ಸಾವಯವದ ಬಗ್ಗೆ ಅಧಿಕಾರಿಗಳ ಬಗ್ಗೆ ಕೇಳಿದ್ರೆ ಏನು ಮಾಹಿತಿ ನಮ್ಗ ಸಂಪೂರ್ಣ ಇಲ್ಲಿ ಯಾವ್ದು ಅಧಿಕಾರಿಗಳು ಕೊಡ್ತಾ ಇಲ್ಲ. ನಮ್ಗೆ ಸಹಜವಾಗಿ ನಾನು 1 ವರ್ಷ ಆಯ್ತು ಮಾಡ್ತಾ ಇದ್ದೀಗೆ ಇಲ್ಲಿ, ನಮ್ಗೆ ಸಾವಯವದ ಬಗ್ಗೆ ಕೆಲವೊಂದಿಷ್ಟು ಫರ್ಟಿಲೈಸರ್ಗಳು ಆಗಿರ್ಬೋದು, ಅಂದ್ರೆ ಎಳೆಜಲ ಆಗಿರ್ಬೋದು, ಆಮೇಲೆ ಜೀವಾಮೃತ ಆಗಿರ್ಬೋದು, ಇನ್ನಿತರ ಇಂಥ ಬಗ್ಗೆ ಯಾವ್ದು ಸಂಪೂರ್ಣ ಇಲ್ಲಿ ಅಧಿಕಾರಿಗಳು ಮಾಹಿತಿ ಕೊಡ್ತಾ ಇಲ್ಲ. ಒಂದು ಈಗ ನಾವು ಆತರ ಏನ ಮಾರ್ಕೆಟ್ ವ್ಯವಸ್ಥೆ ಇಲ್ಲಿ ಸಿಗ್ತಾ ಇಲ್ಲ. ಆಮೇಲೆ ಯಾವ್ದೇ ಕೇಳಿ ಅವ್ರು ಕೇಳಿದ್ರೆ ಇದೇ ಹೇಳ್ತಾರ, ಇಲ್ಲಿ ಇದೆ ನೋಡಪ್ಪ ಇದನ್ನ ಮಾಡ್ಕೋ, ಇದನ್ನ ಇದೇ ಇರೋದ್ ನಮ್ಮಲ್ಲಿ, ಮತ್ತೆ ಬೇರೆ ಯಾವ್ದು ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಸಾವಯವದ ಕೃಷಿ ಬಗ್ಗೆ ಸ್ವಲ್ಪ ಹೆಚ್ಚು ಒಲವು ನಮ್ ಕಡೆ ಸಿಗ್ತಾ ಇಲ್ಲ ಸರ್. ಖಂಡಿತ ಸರ್, ಈ ಬಗ್ಗೆ ನಾವು ನಮ್ಮ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತರ್ತೀವಿ. ಹಾಗೆ ನಿಮ್ಮ ಜಿಲ್ಲೆ, ನಿಮ್ಮ ತಾಲೂಕು ಹಾಗೂ ನಿಮ್ಮ ರೈತ ಸಂಪರ್ಕ ಕೇಂದ್ರಗಳ ಅಧಿಕಾರಿಗಳು ಕೂಡ ನಾವು ಸೂಕ್ತ ನಿರ್ದೇಶನವನ್ನ ಕೊಡ್ತೀವಿ ಸರ್. ಖಂಡಿತವಾಗಿ ಖಂಡಿತವಾಗಿ. ತುಂಬಾ ಥ್ಯಾಂಕ್ಸ್ ಮೇಡಮ್. ಕಾರಣ ಯಾಕಂತಂದ್ರೆ ಇವತ್ತಿಂದ ಹೆಚ್ಚಿನ ಪ್ರಪಾಡತ ಭಾರತದಲ್ಲಿ ಕ್ಯಾನ್ಸರ್ ಹೈಯೆಸ್ಟ್ ಅಂದ್ರೆ ಪಂಜಾಬ್ ಮತ್ತು ಹರಿಯಾಣ. ಹೌದು ಹೌದು ಹರಿಯಾಣ. ಬಟ್ ಇಡೀ ನಮ್ ದೇಶಕ್ಕೆ ಅತ್ಯಂತ ಉತ್ತಮ ಗುಣಮಟ್ಟದ ಅವ್ರು ಸಾಕಷ್ಟು ಉತ್ಪಾದನೆ ಮಾಡಿಕೊಟ್ಟದ್ದು ಅವರೇ. ಆದ್ರೆ ಇವತ್ತು ಕ್ಯಾನ್ಸರ್ ಟ್ರೈನ್ ಅಂತ ಬಂದಿರೋದೇ ಹರಿಯಾಣ ಮತ್ತು ಪಂಜಾಬ್ದಲ್ಲಿ. ಇವತ್ ಹಂಗೆ ನಮ್ ಗಂಗಾವತಿ ರೈಸ್ ಪಾರ್ಕ್ ಅಂತ ಹೆಸರಿಟ್ಟಿದ್ರು ನಮ್ ಸರ್ಕಾರದವರು. ಆ ರೈಸ್ ಪಾರ್ಕ್ ಅಂತ ಹೆಸರಿಟ್ಟವ್ರೆ ಇವತ್ತು ಅಕ್ಕಿ ರಿಜೆಕ್ಟ್ ಮಾಡಿದ್ದಾರೆ ಸರ್ಕಾರ. ಅಂದ್ರೆ ಹೆಚ್ಚಿನ ರಸಗೊಬ್ಬರ ಬಳಕೆ ಮತ್ತು ಇದೆಲ್ಲ ಕೀಟನಾಶಕ ಸಿಂಪಡಣೆ ಮಾಡಿದ್ರು, ಹಾಗಾಗಿ ದೇಹ ಸೇರಿ ಅದನ್ನ ಎಲ್ಲ ಸ್ವಲ್ಪ ಆರೋಗ್ಯದ ಮೇಲೆ ಪ್ರಮಾಣ ಬೀಳ್ತಾ ಇದೆ. ಹಾಗಾಗಿ ದಯವಿಟ್ಟು ಈಗ ಸ್ವಲ್ಪ ನಮ್ ಕೃಷಿ ಅಧಿಕಾರಿಗಳು ಏನಪ್ಪಾ ಅಂತಂದ್ರೆ ಸಾವಯವ ಮಾಡ್ರಿ ಅಂತ ಹೇಳ್ತಾರೆ, ಬಟ್ ಫರ್ಟಿಲೈಸರ್ ಅಂಗಡಿಗೆ ಲೈಸೆನ್ಸ್ ಕೊಡ್ತಾನೆ ಇದ್ದಾರೆ. ಅಲ್ಲ, ನಿಮಗೂ ಗೊತ್ತಿರ್ಬೋದು ಏಕಾಏಕಿ ಸಾವಯವಕ್ಕೆ ಶಿಫ್ಟ್ ಆಗೋದು ಕಷ್ಟ ಆಗುತ್ತೆ, ಪರಿವರ್ತನೆಗೊಳ್ಳೋದು ಹಂತ ಹಂತವಾಗಿ ಆಗ್ಬೇಕು. ಆಫೀಸರ್ಸ್ ಗಳು ಸಮೇತ ಎಲ್ಲ ಸರ್ಕಾರದವ್ರನ್ನು 10 ವರ್ಷದಲ್ಲಿ ಇದ್ನೇ ಮಾಡ್ತಾ ಇದಾರೆ. ಆದ್ರೆ ಒಂದು ಹೋಬಳಿ ಮಟ್ಟದಲ್ಲಿ, ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಇವತ್ತು ಗ್ರಾಮ ಸೇವಕರ ಅಧಿಕಾರಿಗಳು ಯಾವ್ದು ಬರ್ತಾ ಇಲ್ಲ ಅಂದ್ರೆ ಫೋಕಸ್ ಮಾಡ್ಬೇಕಲ್ಲ. ಇಂಥ ರೈತರು ಸಾಕಷ್ಟು ಇದಾರೆ, ಈಗೂ ಮಾಡೋದಿದ್ದಾರೆ. ಈ ನಂದೆ ಕೊಪ್ಪಳ ಜಿಲ್ಲೆ ಕೊಪ್ಪಳ ತಾಲೂಕು ನಾಗೇಶಹಳ್ಳಿ ಗ್ರಾಮದವನು, ನನ್ನ ಹೆಸರು ಗಂಗಾಧರ್ ಅಂತ. ಈಗ ನಾವೇ ಆರ್ಗ್ಯಾನಿಕ್ ಒಂದು 20 ರೈತರು ಕುಡ್ಕೊಂಡು ನಾವು ಸಾವಯವ ಮಾಡ್ತಾ ಇದೀವಿ ಅಂದ್ರೆ ಇದು ಬರ್ತಾ ಇಲ್ಲ, ಇದಕ್ಕೆ ಇದು ಯೂಸ್ ಆಗ್ತಾ ಇಲ್ಲ ಏನಂತ. ಕೆಲವೊಂದಿಷ್ಟು ಡೆಮೋ ಪ್ಲಾಟ್ಗಳಲ್ಲಿ ನಾವೇ ಮಾಡ್ತಾ ಇದೀವಿ. ಅಧಿಕಾರಿಗಳಿಗೆ ಕೇಳಿದ್ರೆ ಇವತ್ತಿಗೂ ಕೃಷಿ ವಿಜ್ಞಾನ ಇಲಾಖೆಯವರು ಇದ್ದ ನಾವು ಕಾಂಟ್ಯಾಕ್ಟ್ ಮಾಡಿದ್ವಿ, ಅವರು ಬರ್ತಾ ಇಲ್ಲ. ಆಮೇಲೆ ಆರ್ ಎಸ್ ಕೆದವರು ಯಾವ ಆಫೀಸರ್ಸ್ ಗಳನ್ನ ಫೋನ್ ಮಾಡಿ ಅದಕ್ಕೆ ರೆಸ್ಪಾನ್ಸ್ ಮಾಡಿದೆ ಏನಿಲ್ಲಪ್ಪ ಅಂದ್ರೆ ನಮ್ಮ ಅವ್ ಕೆಲಸದ ಇವ್ರು. ಇಲ್ಲಿವರೆಗೆ ಇಷ್ಟು ರೈತರು ಕೂಡಿದೀವಿ ನಾವು ಸಾವಯವ ಮಾಡ್ಬೇಕಂದ್ರೆ ಇಲ್ಲಿ ಯಾರು ಆಫೀಸರ್ ಬಂದೇ ಸಪೋರ್ಟ್ ಮಾಡ್ತಾ ಇಲ್ಲ ನಮ್ಗ ಒಬ್ರು. ಓಕೆನಾ, ಅಟ್ಲೀಸ್ಟ್ ನಾವಾಗಿ ನಾವು ಕೇಳ್ತಾ ಇದೀವಿ ಅಧಿಕಾರಿಗಳ ಸ್ಪಂದನೆ ಮಾಡ್ಬೇಕು, ಬಟ್ ಕೇಳಿದ್ರು ಮಾಡ್ತಾ ಇಲ್ಲ, ನಾವ್ ಅಲ್ಲಿ ಆಫೀಸ್ಗೆ ಹೋದ್ರು ಮಾಡ್ತಾ ಇಲ್ಲ, ದೊಡ್ಡ ಸಮಸ್ಯೆ ಅಲ್ವಾ? ನಾವ್ ಇದ್ರ ಬಗ್ಗೆ ಗಮನ ಹರಿಸ್ತೀವಿ ಬಿಡಿ. ನಿಮ್ಮ ಊರು ಮತ್ತೆ ನಿಮ್ಮ ಮೊಬೈಲ್ ಸಂಖ್ಯೆ ಕೊಡಿ. ಮೊಬೈಲ್ ಸಂಖ್ಯೆ ಕೊಡಿ ನಿಮ್ದ. ಓಕೆ, 7975 3254. ಓಕೆ, ಮುಂದೆ 93. ಗಂಗಾವತಿ ತಾಲೂಕು, ಕೊಪ್ಪಳ ಜಿಲ್ಲೆ, ಕೊಪ್ಪಳ ತಾಲೂಕು. ಗ್ರಾಮ ಹೇಳಿದ್ರಿ, ನಾಗದೇಶನಹಳ್ಳಿ. ನಾಗೇಶನಹಳ್ಳಿ ಗ್ರಾಮ, ಗುರುಪ ಗ್ರಾಮ ಪಂಚಾಯತ್. ಓಕೆ, ಪಿನ್ ಕೋಡು 583228. ಓಕೆ, ನಿಮ್ಮ ಪ್ರಶ್ನೆನ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತರ್ತಾರೆ. ಓಕೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಧನ್ಯವಾದ. ಮುಂದಿನ ಕರೆಯನ್ನು ನೋಡೋಣ. ಹಲೋ, ಹಲೋ, ಹಲೋ, ಕೃಷಿ ರಂಗ ನೇರ ಪ್ರಸಾರ ಕಾರ್ಯಕ್ರಮ, ಕೃಷಿ ಇಲಾಖೆ ಪ್ರಸ್ತುತಪಡಿಸುವ ಕಾರ್ಯಕ್ರಮ. ಹಲೋ, ಹಲೋ, ನಮಸ್ಕಾರ ಸರ್. ನಮಸ್ತೆ ಸರ್, ಹೆಸರು ಹೇಳಿ ಸರ್, ಎಲ್ಲಿಂದ? ನಾನು ಆಕ್ಚುಲಿ ಬೆಂಗಳೂರಿಂದ ಮಾತಾಡ್ತಾ ಇರೋದು. ಓಕೆ, ಕೇಳಿ ಸರ್. ಇದು ಮಣ್ಣಿನ ಪರೀಕ್ಷೆ ವಿಚಾರ ಬಂದಾಗ ನನಗೂ ಕೆಲವು ಸರಿ, ನಾನೊಬ್ಬ ಕೃಷಿಕನಾಗದಿದ್ರು ಕೂಡ ನನಗೆ ಅನ್ಸೋದು ಎಲ್ಲ ಕಡೆ ನಮ್ಮ ಸಿಟಿಯಿಂದ ಬರೋ ತ್ಯಾಜ್ಯಗಳೆಲ್ಲ ಎಲ್ಲ ಕಡೆ ಡಂಪ್ ಮಾಡ್ಬಿಡ್ತಾರೆ. ಆಮೇಲೆ ಎಲ್ಲ ಕಡೆ ಕೃಷಿ ಪ್ರದೇಶಗಳೆಲ್ಲ ಇವತ್ತಿನ ಹೈವೇಗಳಲ್ಲಿ ಅದು ಇದು ಎಲ್ಲ ವಿಸ್ತಾರವಾಗಿರೋ ಜಾಗ ಎಲ್ಲ ಆಕ್ಯುಪೈ ಆಗ್ಬಿಟ್ಟಿದೆ ಇವಾಗ. ಆಮೇಲೆ ನೀವೇ ನೋಡ್ದಂಗೆ ಈ ವನ ಪ್ರದೇಶಗಳು ಫಾರೆಸ್ಟ್ ರಿಸರ್ವ್ ಅಂತ ಹೆಂಗ್ ಮಾಡ್ತಾ ಇದೀವಿ, ಆ ತರ ಫುಡ್ ಪ್ರೊಡಕ್ಷನ್ ರಿಸರ್ವ್ಸ್ ಅಂತ ಲ್ಯಾಂಡ್ ಅನ್ನ ನಾವು ಇಡ್ಬೇಕಾಗತ್ತೋ ಪರಿಸ್ಥಿತಿ ಬಂದ್ಬಿಡುತ್ತೆ ಅಂತ ಬೇಜಾರಾಗತ್ತೆ ನಮಗೆ. ಆಮೇಲೆ ಇವತ್ತು ನಗರೀಕರಣ ಎಲ್ಲಾ ಕಡೆ ಜಾಸ್ತಿ ಆಗಿ ಅದು ಎಲ್ಲಾ ಕಡೆಗೂ ವಿಸ್ತಾರವಾಗಿ ಇದ್ದಾಗ ಒರಿಜಿನಲ್ ಮಣ್ಣಿನ ಸತ್ವನೇ ಇರೋದಿರಲ್ಲ ಅಂತ ನನ್ನ ಪ್ರಶ್ನೆ ಅಷ್ಟೇ. ಹೌದು ಸರ್, ಆಧುನೀಕರಣ ಹಾಗೂ ಕೈಗಾರಿಕೀಕರಣ, ನಗರೀಕರಣ ಇವೆಲ್ಲದರಿಂದ ಫಲವತ್ತಾದ ಮಣ್ಣು, ಫಲವತ್ತಾದ ಭೂಮಿಯನ್ನು ನಾವು ಕಳ್ಕೊಳ್ತಾ ಇದ್ದೀವಿ. ಸೊ ಹಾಗಾಗಿ ನಾವು ಹೆಚ್ಚು ಹೆಚ್ಚು ಇರೋ ಭೂಮಿಯನ್ನೇ ಫಲವತ್ತಾಗಿ ಉಳಿಸ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಅರಿವನ್ನು ಮೂಡಿಸ್ತಾ ಇದ್ದೀವಿ. ತಮ್ಮ ಕಾಳಜಿಗೆ ಧನ್ಯವಾದಗಳು ಸರ್. ನಾವು ಕೂಡ ಈ ನಿಟ್ಟಿನಲ್ಲಿ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತಂದು ಎಷ್ಟು ಸಾಧ್ಯನೋ ಅಷ್ಟು ನಾವು ನಮ್ಮ ಮಣ್ಣನ್ನು ಉಳಿಸ್ಕೊಳ್ಳೋ ಪ್ರಯತ್ನ ಮಾಡ್ತೀವಿ ಸರ್. ಹೌದು ಮೇಡಮ್, ನಿಜವಾಗ್ ನನ್ಗೇನಂತಂದ್ರೆ ಮಣ್ಣು ಇದ್ರೇನೆ, ಮಣ್ಣಿನ ಕ್ವಾಲಿಟಿ ಇದ್ರೇನೆ ನಮಗೆಲ್ಲ ಆಹಾರ. ಎಲ್ಲಾ ಕಡೆನು ಮಣ್ಣಿನ ಅದನ್ನ ಒಂಥರ ಕೆಮಿಕಲ್ ಇದ್ರಲ್ಲೆಲ್ಲ ಪೊಲ್ಯೂಷನ್ ಮಾಡ್ಬಿಟ್ಟು ಮತ್ತೆ ಎಲ್ಲಾ ಕಡೆ ಕನ್ಸ್ಟ್ರಕ್ಷನ್ ಮಟೀರಿಯಲ್ ಹಾಕಿದ್ರೆ ಯಾವ ಬೆಳೆ ಬೆಳೆಯಕ್ಕಾಗತ್ತೆ ಅನ್ನೋದು ಒಂದು ಪ್ರಶ್ನೆ. ಎಷ್ಟೇ ಆದ್ರೂ ಒರಿಜಿನಲ್ ಆಗಿ ನೀವು ಮಾಡ್ತಾ ಇರೋದು ಬಹಳ ಸಂತೋಷ. ಹ್ಯೂಮಸ್ ಅನ್ನೋದು ಇದೇ ಇಲ್ವಲ್ಲ, ಕೊಟ್ಟಿಗೆ ಗೊಬ್ಬರಗಳು ಅದಿದೆ ಕಾನ್ಸೆಪ್ಟೇ ಹೊಟ್ಟೋಗಿದೆಯಲ್ಲ, ನಮಗೆ ಬಹಳ ಅದ್ರ ಬಗ್ಗೆ ಬೇಸರ ಮೂಡಿದೆ ಮೇಡಮ್. ತಮ್ಮ ಕಾಳಜಿಗೆ ಧನ್ಯವಾದಗಳು ಸರ್. ಇದನ್ನ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತರ್ತಾರೆ ಸರ್. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ ಸರ್. ಇನ್ನೊಂದು ಕರೆ. ಹಲೋ, ಹಲೋ, ಆಕಾಶವಾಣಿ ನೇರ ಪ್ರಸಾರ ಕಾರ್ಯಕ್ರಮ. ಹಲೋ ಕೃಷಿ ರಂಗ. ಹಾ ನಮಸ್ತೆ, ಹಾ ಹೇಳಿ ಸರ್. ನಮಸ್ಕಾರಗಳು ಗುರುಗಳೇ. ನಮಸ್ಕಾರ, ಕೇಳಿ ಪ್ರಶ್ನೆನ. ಸರ್, ಈಗ ಬೆಳೆ ಆದ ಎಷ್ಟು ತಿಂಗಳ ಮೇಲೆ ಮಣ್ ಪರೀಕ್ಷೆ ತೆಗಿಬೇಕು ಅಂತ ನನ್ನ ಪ್ರಶ್ನೆ ಗುರುಗಳೇ. ಆಯ್ತು, ಹೇಳ್ತಾರೆ ಉತ್ತರನ. ಬೆಳೆಗೆ ಬೆಳೆ ಹಾಕ್ಲಿಕ್ಕೆ ಮುಂಚೆ ಅಂದ್ರೆ ನೀವು ಬಿತ್ತನೆಗೆ ಜಮೀನಿನ ಉಳುಮೆ ಮಾಡ್ತಿರಲ್ಲ, ಅದಕ್ಕಿಂತ ಮುಂಚೆ ತೆಗಿಬೇಕು ಅಥವಾ ಬೆಳೆ ಕಟಾವ್ ಆದ ಒಂದ್ ತಿಂಗಳ ನಂತರ ತೆಗೀರಿ. ಯಾವುದೇ ಬೆಳೆ ಆದ್ರೂ ಅದೇ ರೀತಿ? ಹೌದು, ಯಾವುದೇ ಬೆಳೆ ಆದ್ರೂ ಅಷ್ಟೇ. ಅದೇ ರೀತಿಲಿ ಈಗ ನಿಮ್ಗೆ ಮರಗಳಾದ್ರೆ, ಈಗ ಅಡಕೆ, ತೆಂಗು, ಬಾಳೆ ಎಲ್ಲ ಆದ್ರೆ ನೀವು ಗೊಬ್ಬರ ಹಾಕಿದ್ದು ಒಂದು ಒಂದು ಒಂದೂವರೆ ತಿಂಗಳ ಮಧ್ಯ ಎರಡು ಇದಿರುತ್ತಲ್ಲ, ಎರಡು ಸಾಲುಗಳ ಮಧ್ಯ ತೆಗಿಬೇಕು. ಧನ್ಯವಾದ, ತಮಗೂ ಕೂಡ ಧನ್ಯವಾದಗಳು, ಕರೆ ಮಾಡಿದಕ್ಕೂ ಕೂಡ ಧನ್ಯವಾದಗಳು. ಕೇಳುವರೆ, ಇದು ನಮ್ಮ ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮವಾಗಿತ್ತು. ಕಾರ್ಯಕ್ರಮದ ಸಮಯ ಮುಗಿತಾ ಇದೆ. ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರಶ್ನೆ ಕೇಳಿದ ಮತ್ತು ನಮ್ಮ ಕಾರ್ಯಕ್ರಮ ಆಲಿಸಿದ ಎಲ್ಲ ಕೇಳುಗರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಿದ ಕೃಷಿ ಆಯುಕ್ತಾಲಯದ ಉಪ ಕೃಷಿ ನಿರ್ದೇಶಕಿಯಾದ ಶ್ರೀಮತಿ ವಿನುತಾ ಮೇಡಮ್ ಅವರಿಗೂ ಧನ್ಯವಾದಗಳು. ಹಾಗೆಯೇ ಇನ್ನೊಬ್ಬ ಕೃಷಿ ಅಧಿಕಾರಿಗಳಾದ ಶ್ರೀಮತಿ ಕಾವ್ಯಶ್ರೀ ಅವರಿಗೂ ಧನ್ಯವಾದಗಳು. ನಮಸ್ಕಾರ ಮೇಡಮ್. ಸರ್, ತಮಗೂ ಕೂಡ. ಕಾರ್ಯಕ್ರಮ ಮುಗಿಸ್ತಾ ಇದ್ದೇವೆ. ಎಲ್ಲ ಕೇಳುಗರಿಗೂ ಧನ್ಯವಾದಗಳು. ನಮ್ಮ ಮುಂದಿನ ಕಾರ್ಯಕ್ರಮ ಜೂನ್ 6 ಇರ್ತದೆ. ತಾವು ಕೂಡ ಕರೆ ಮಾಡಿ ಪ್ರಶ್ನೆಯನ್ನು ಕೇಳ್ಬೋದು. ಈ ಕೃಷಿಗೆ ಸಂಬಂಧಪಟ್ಟ ಹಾಗೆ ತಾವು ಒಂದು ದೂರವಾಣಿ ಸಂಖ್ಯೆನ ಕೊಡ್ತೇವೆ, ತಾವು ಬರ್ಕೊಳ್ಳಿ ದಯವಿಟ್ಟು. 1800453535 1800 ಈ ನಂಬರ್ ಕೇಳಿ, 1800 425 3553. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ ರೈತ ಬಾಂಧವರೇ. ನೀರಾವರಿ ಮೂಲ ಹೊಂದಿರುವ ರಾಜ್ಯದ ಎಲ್ಲ ಪರಿಶಿಷ್ಟ ಜಾತಿ ವರ್ಗದ ರೈತರಿಗೆ 2 ಹೆಕ್ಟೇರ್ ಪ್ರದೇಶದವರೆಗೆ ಸೂಕ್ಷ್ಮ ನೀರಾವರಿ ಘಟಕಗಳು ಅಂದರೆ ತುಂತುರು ಮತ್ತು ಹನಿ ನೀರಾವರಿ ಘಟಕಗಳನ್ನು ಅಳವಡಿಸಿಕೊಳ್ಳಲು %90 ಸಹಾಯಧನ ಒದಗಿಸಲಾಗುತ್ತಿದೆ. ಈ ಸವಲತ್ತನ್ನು ಪಡೆಯಲು ಸಮೀಪದ ಹೋಬಳಿಯ ರೈತ ಸಂಪರ್ಕ ಕೇಂದ್ರ ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ. ಕೃಷಿ ರಂಗದಲ್ಲಿ ನಮ್ಮ ಮೈಸೂರು ಆಕಾಶವಾಣಿ ಕೇಂದ್ರದಿಂದ ವಿಕಸಿತ ಸಂಕಲ್ಪ ಕೃಷಿ ಅಭಿಯಾನ ಕುರಿತ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೂ ಮುನ್ನ ಕೆಲವು ವಾಣಿಜ್ಯ ಜಾಹೀರಾತುಗಳು. ಎಲ್ಐಸಿ ನಿವೇಶ್ ಪ್ಲಸ್, ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಪ್ರೋಚರನ್ನು ಎಚ್ಚರಿಕೆಯಿಂದ ಓದಿ. ಹಾಯ್ ಅಣ್ಣ, JSS STU ಬಗ್ಗೆ ತುಂಬಾ ಕೇಳಿದೀನಿ, ಆದ್ರೆ ಕ್ಯಾಂಪಸ್ ನ ಒಂದ್ಸಲ ಎಕ್ಸ್ಪ್ಲೋರ್ ಮಾಡಬೇಕು. ಪರ್ಫೆಕ್ಟ್ ಟೈಮಿಂಗ್ ಇದೆ, May 31st ಬೆಳಗ್ಗೆ 10 ಗಂಟೆಗೆ ಓಪನ್ ಡೇ 2025 ನಡೀತಿದೆ. JSS STU SJCE ಕ್ಯಾಂಪಸ್ ಮೈಸೂರಿನಲ್ಲಿ ನಿಮ್ ತರ ಫ್ಯೂಚರ್ ಸ್ಟೂಡೆಂಟ್ಸ್ ಗೆ ಇದೇ ಚಾನ್ಸ್. ಅಲ್ಲಿ ಏನೇನಿರುತ್ತೆ? ಪ್ರಾಜೆಕ್ಟ್ ಎಕ್ಸಿಬಿಷನ್ಸ್, ಲ್ಯಾಬ್ ಡೆಮೋಸ್, ಫ್ಯಾಕಲ್ಟಿ ಮತ್ತು ಸ್ಟೂಡೆಂಟ್ಸ್ ಜೊತೆ ಇಂಟರಾಕ್ಷನ್, ಫುಲ್ ಕ್ಯಾಂಪಸ್ ಲೈಫ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಅಂಡ್ ಅವತ್ತು ಪೋಸ್ಟರ್ ಪ್ರೆಸೆಂಟೇಶನ್ ಕೂಡ ಇದೆ. ಪೋಸ್ಟರ್ ಪ್ರೆಸೆಂಟೇಶನ್ ಸಸ್ಟೈನಬಿಲಿಟಿ ಇನ್ ಹೆಲ್ತ್, ಎನರ್ಜಿ ಅಂಡ್ ಎನ್ವಿರಾನ್ಮೆಂಟ್ ನಂತಹ ಟಾಪಿಕ್ಸ್ ಮೇಲೆ ನೀನು ಕೂಡ ಪಾರ್ಟಿಸಿಪೇಟ್ ಮಾಡು, ಪ್ರೈಸಸ್ ಕೂಡ ಗೆಲ್ಬಹುದು. ನೀವು ಕೂಡ ಮಿಸ್ ಮಾಡಬೇಡಿ JSS STU ಇದೇ May 31st SJCE ಕ್ಯಾಂಪಸ್ ಮೈಸೂರು. ರೀ ಗೀತಾ, ಗ್ಯಾಸ್ ಬುಕ್ ಮಾಡೋದು ಮರ್ತೆ ಹೋಯ್ತು. ತಿಂಗಳ ಕೊನೆ, ಭಾನುವಾರ ಬೇರೆ, ಏನ್ ಮಾಡೋದ್ರಿ? ಮನೇಲಿ ಗ್ಯಾಸ್ ಇಲ್ಲ. ಅಯ್ಯೋ, ನಿಮ್ ಗೊತ್ತಿಲ್ವಾ, ಲಿಟಲ್ ಗ್ಯಾಸ್ ನಲ್ಲಿ 2 kg ಸಿಲಿಂಡರ್ ವಾರದ 7 ದಿನ ಸಿಗುತ್ತೆ. ಭಾನುವಾರನು ಸಿಗುತ್ತಾ? ಸಿಗುತ್ತೆ. ರಜಾ ದಿನ ಸಿಗುತ್ತೆ. ಹಬ್ಬದ ದಿನ ಸಿಗುತ್ತೆ. ನಾನಂತೂ ಬುಕ್ ಮಾಡೋದನ್ನೇ ನಿಲ್ಸಿದೀನಿ, ಬುಕಿಂಗ್ ಮಾಡಲ್ಲ, ಡೆಲಿವರಿ ಹುಡುಗನ್ಗೂ ವೇಟ್ ಮಾಡಲ್ಲ. ಅಯ್ಯೋ, ತಿಂಗಳ ಕೊನೆ ಸಂಬಳನೂ ಆಗಿಲ್ವಲ್ರಿ? 2 kg ಸಿಲಿಂಡರ್ ಇದೆಯಲ್ಲ. 2 kg? ಹೌದು, 2 kg ಸಿಲಿಂಡರ್ ತರಕಾರಿ ತಂದ ಹಾಗೆ ತರಬಹುದು. ಹೌದಾ? ಸದ್ಯ 2 kg ಸಿಲಿಂಡರ್ ಸಿಗ್ತಲ್ಲ. ಈಗ ಲಿಟಲ್ ಗ್ಯಾಸ್ ನಲ್ಲಿ ಡ್ರಾಪ್ ಇನ್ ಪಿಕ್ಅಪ್, ಹೊಸ ಗಾಲಿ, ಹೊಸ ಬೆಳಕು. ಲಿಟಲ್ ಗ್ಯಾಸ್ ಗವರ್ಮೆಂಟ್ ಗೆಸ್ಟ್ ಹೌಸ್ ರೋಡ್, ನಜರ್ಬಾದ್, ಮೈಸೂರು. ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಕುರಿತ ಕಾರ್ಯಕ್ರಮ. ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನವನ್ನು ಕುರಿತು ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರ ಸಂದೇಶ. ಜಯ ಜಗನ್ನಾಥ್. ಆಜ್ ಭಗವಾನ್ ಜಗನ್ನಾಥ್ ಜಿ ಆಶೀರ್ವಾದ ದೇಶ ಕೆ ಕಿಸಾನೋ ಕೆ ಲಿಯೆ ಬಹುತ್ ಬಡಾ ಅಭಿಯಾನ ಶುರು ಹೋ ರಹಾ ಹೈ. ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಅಪ್ನೇ ಆಪ್ ಮೇ ಯಹ ಏಕ್ ಅನೋಖಿ ಪಹಲ್ ಹೈ. ಮಾನ್ಸೂನ್ ದಸ್ತಕ್ ದೇ ರಹಾ ಹೈ, ಖರೀಫ್ ಕೆ ಮೌಸಮ್ ಕಿ ತಯಾರಿ ಹೈ, ಔರ್ ಐಸೆ ಮೇ ಆನೆ ವಾಲೆ 12-15 ದಿನ ತಕ್ ದೇಶ ಕೆ ವೈಜ್ಞಾನಿಕೋ ಕಿ, ಎಕ್ಸ್ಪರ್ಟ್ಸ್ ಕಿ, ಅಧಿಕಾರಿಯೋ ಕಿ ಔರ್ ಪ್ರಗತಿಶೀಲ ಕಿಸಾನೋ ಕಿ 2000 ಸೆ ಅಧಿಕ ಟೋಲಿಯಾ, 2000 ಸೆ ಅಧಿಕ ಟೀಮೆ ಗಾಂವ್ ಗಾಂವ್ ಜಾ ರಹಿ ಹೈ. ಯೆ ಟೀಮೆ ದೇಶ ಕೆ 700 ಸೆ ಅಧಿಕ ಜಿಲ್ಲೋ ಕೆ ಕರೋಡೋ ಕಿಸಾನೋ ತಕ್ ಪಹುಂಚೇಗಿ. ಮೇ ದೇಶ ಕೆ ಸಭಿ ಕಿಸಾನೋ ಕೋ ಇನ್ ಟೀಮೋ ಮೇ ಶಾಮಿಲ್ ಸಭಿ ಸಾಥಿಯೋ ಕೋ ಇಸ್ ಮಹಾ ಅಭಿಯಾನ ಕೆ ಲಿಯೆ ಬಡೆ ಮಹತ್ವಾಕಾಂಕ್ಷಿ ಕಾರ್ಯಕ್ರಮ ಕೆ ಲಿಯೆ ಔರ್ ಕೃಷಿ ಕೆ ಉಜ್ವಲ ಭವಿಷ್ಯ ಕೆ ಲಿಯೆ ಬಹುತ್ ಬಹುತ್ ಶುಭಕಾಮನಾ ದೇತಾ ಹೂಂ. ಸಾಥಿಯೋ, ಹಮಾರೆ ಯಹಾಂ ಕೃಷಿ ಯೇ ರಾಜ್ಯೋ ಕಾ ವಿಷಯ ರಹಾ ಹೈ. ಸರ್ಕಾರಿ ವ್ಯವಸ್ಥಾ ಕೆ ತಹತ್ ಏಕ್ ಸ್ಟೇಟ್ ಸಬ್ಜೆಕ್ಟ್ ಹೈ. ಹರ್ ರಾಜ್ಯ ಅಪ್ನಿ ಅಪ್ನಿ ಕೃಷಿ ನೀತಿಯಾ ಬನಾತಾ ಹೈ, ಕಿಸಾನೋ ಕೆ ಹಿತ್ ಮೇ ಕದಮ್ ಉಠಾತಾ ಹೈ. ಲೇಕಿನ್ ಆಜ್ ತೇಜಿ ಸೆ ಬದಲ್ತೆ ಇಸ್ ಸಮಯ ಮೇ ಭಾರತ್ ಕಿ ಕೃಷಿ ಮೇ ಭಿ ವ್ಯಾಪಕ ಬದಲಾವ್ ಲಾನೆ ಕಿ ಜರುರತ್ ಹೈ. ಹಮಾರೆ ಕಿಸಾನೋ ನೆ ರಿಕಾರ್ಡ್ ಉತ್ಪಾದನ ಕರ್ಕೆ ಅನ್ನಕ್ಕೆ ಭಂಡಾರ ಭರೆ ಹೈ. ಲೇಕಿನ್ अब मार्केट भी बदल रहा है और ग्राहक की प्राथमिकता भी बदल गई है। ऐसे में हमारा ये विनम्र प्रयास है कि किसानों को भी और राज्यों की सरकारों को भी और उनके साथ मिलकर कृषि व्यवस्थाओं में बदलाव लाएं, भारत की कृषि और आधुनिक कैसे हो इस पर किसानों के साथ बैठकर के विचार विमर्श हो। इसलिए इस अभियान के तहत हमारे वैज्ञानिकों की टीम लैब से लैंड एक बड़े महान अभियान के लेकर के आगे जा रही है। सारे डेटा के साथ किसानों को आधुनिक कृषि की जानकारी देगी और सीजन शुरू होने से पहले किसानों की मदद के लिए खड़ी रहेगी। साथियों, बीते दशकों में हमारे कृषि वैज्ञानिकों ने अनेक क्षेत्रों में अच्छी रिसर्च की है, बेहतर रिजल्ट लाकर के दिखाए हैं। दूसरी तरफ हमारे देश के प्रगतिशील किसानों ने भी अपने अपने प्रयोग करके कृषि क्षेत्र में बहुत बदलाव भी लाया है, पैदावार भी बढ़ाई है और बड़े सफल प्रयोग किए हैं। वैज्ञानिकों की सफल रिसर्च और प्रगतिशील किसानों के सफल प्रयोग, इनकी ज्यादा से ज्यादा जानकारी हमारे किसानों तक पहुंचनी उतनी ही आवश्यक है। इस दिशा में आप सभी पहले से प्रयास करते रहे हैं, लेकिन अब एक नई ऊर्जा के साथ इस काम को करने की जरूरत है। विकसित कृषि संकल्प अभियान से आपको इसका भरपूर मौका मिलेगा। साथियों, विकसित भारत के लिए भारत की कृषि को भी विकसित होना है। ऐसे अनेक विषय हैं जिन पर केंद्र सरकार का लगातार फोकस है, जैसे किसान को अपनी फसल का सही दाम कैसे मिले, एग्रीकल्चर इकोनॉमी कैसे मजबूत हो, देश की आवश्यकता के अनुरूप कैसे फसलें पैदा हो, कैसे भारत अपनी जरूरत के साथ ही दुनिया की जरूरत भी पूरी करें, दुनिया का फूड बास्केट कैसे बने, कैसे क्लाइमेट चेंज की चुनौती से निपटें, कैसे कम पानी में ज्यादा अनाज उत्पादन करें, कैसे धरती माँ को खतरनाक केमिकल से बचाया जाए, कैसे खेती को आधुनिक बनाया जाए, विज्ञान और टेक्नोलॉजी खेत तक कैसे पहुंचे, ऐसे अनेक विषयों पर पिछले 10-11 साल में हमारी सरकार ने बहुत काम किया है। अब इस अभियान के तहत आपको हमारे किसानों को ज्यादा से ज्यादा जागरूक करना है। साथियों, एक अहम विषय किसानों को आय के अतिरिक्त साधन मुहैया कराने का भी है। खेतों की जो मेड़ है उस पर सोलर पैनलिंग का काम हो, देश में जो स्वीट रिवॉल्यूशन हो रहा है, मधुमक्खी पालने वाले किसानों को लाभ हो रहा है, उससे ज्यादा से ज्यादा किसान कैसे जुड़े, खेत से निकले जिन अवशेषों को कचरा कहकर फेंक दिया जाता है उससे कैसे एनर्जी बनाएं, वेस्ट टू वेल्थ क्रिएट कैसे करें, कहां कौन सा श्री अन्न किस खेत में उगाया जा सकता है, किसी उत्पाद में वैल्यूएशन कैसे हो। वैसे अब तो जो पशु दूध नहीं देते वो भी गोबरधन योजना के जरिए पैसे कमाने का जरिया बन रहे हैं। हमें इन सभी के बारे में अपने किसान भाई बहनों को उनके साथ बैठ करके विचार विमर्श करके संवाद करके विस्तार से जानकारी देनी है। साथियों, भारत की खेती को विकसित भारत का प्रमुख आधार बनाने का ये बहुत बड़ा संकल्प है। मैं अपने किसान भाई बहनों से कहूंगा जो वैज्ञानिक आपके गांव में पहुंचने वाले हैं उनसे खूब सारे सवाल करिएगा और मैं वैज्ञानिकों और अन्य कर्मचारियों से भी कहूंगा आपके सामने एक बहुत बड़ा मिशन है जो बीड़ा आप उठा रहे हैं इसे सिर्फ एक सरकारी काम समझकर नहीं करना है इसे देश सेवा के जज्बे के साथ करना है आपको किसानों की हर जिज्ञासा को शांत करना है साथ ही किसानों के बहुमूल्य सुझावों को भी दर्ज करना है विकसित कृषि संकल्प अभियान हमारे अन्नदाताओं के लिए प्रगति के नए द्वार खोलेगा इसकी कामना के साथ पूरी टीम को सभी किसानों को बहुत बहुत शुभकामनाएं धन्यवाद ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನವನ್ನು ಕುರಿತು ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರ ಸಂದೇಶವನ್ನು ಕೇಳಿದಿರಿ.